ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಗ್ರಾಮಾಂತರಂಗ ರೈತ ಬಾಂಧವರೇ, ಈ ದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಹಾಗೂ ಅರಣ್ಯ ಕೃಷಿ ಬಗ್ಗೆ ಶ್ರೀ ಸೋಮಣ್ಣ ದೇವರಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣಂತೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟೂರು ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಪ್ರಗತಿಪರ ರೈತರು ಸೋಮಣ್ಣ ದೇವರಮನಿ ಇವರು ನಮ್ಮೊಂದಿಗಿದ್ದಾರೆ. ಸುಮಾರು 70 ಎಕರೆ ಹಿಡುವಳಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಮತ್ತು ಕಾಡು ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವರ ಈ ತೋಟಗಾರಿಕೆ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಸೋಮಣ್ಣರೇ. ನಮಸ್ಕಾರ ಸೋಮಣ್ಣರೇ. ಈಗ ನಿಮಗೆ ಈ ಕೃಷಿಯ ಅನುಭವ ಎಂದಿನಿಂದ? ಸುಮಾರು ನಮಗೆ 60 ವರ್ಷ ವಯಸ್ಸು, 50 ವರ್ಷದಿಂದ ನಮಗೆ ಕೃಷಿ ಅನುಭವ ಇದೆ. ಅಂದರೆ ನಿಮ್ಮ ತಂದೆಯವರೆಲ್ಲ ಕೃಷಿಕರೇ? ಕೃಷಿಕರೇ. ಎಷ್ಟೆಕರೆ ಭೂಮಿ ಇದೆ ಸುಮಾರು? ನಮ್ಮದು 70-75 ಎಕರೆ ಜಮೀನಿದೆ ಸರ್. ಏನೇನು ಬೆಳಿತೀರಿ ಹೆಚ್ಚಾಗಿ ಸರ್? ನಮ್ಮಲ್ಲಿ ಮೆಕ್ಕೆಜೋಳ, ತೊಗರೆ, ರಾಗಿ, ಇವು ಎಲ್ಲ ನಮ್ಮ ವರ್ಷದ ಅಲ್ಪಾವಧಿ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಮೇಲಾಗಿ ತೋಟಗಾರಿಕೆನ ನಾವು ಮಾಡಿದ್ದೀವಿ. ಅಡಿಕೆ ಮಾಡಿದ್ದೀವಿ ರೀ, 5 ಎಕರೆ ಅಡಿಕೆ ಇದೆ. ದಾಳಂಬರಿ ಇದೆ, ಸಪೋಟ ಇದೆ, ನಿಂಬಿನೂ ಇದೆ ಸರ್ ನಮ್ಮಲ್ಲಿ. ಇಷ್ಟೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಸರ್. ಈ ತೋಟಗಾರಿಕೆ ಕೃಷಿಯನ್ನು ಯಾವಾಗಲಿಂದ ಸರ್? ತೋಟಗಾರಿಕೆ ಕೃಷಿಗಳು 2001 ನಾವು ಮಾಡ್ತಾ ಇದ್ದೀವಿ. 2001? ಹೌದು ಸರ್, 2001 ಮಾಡ್ತಾ ಇದ್ದೀವಿ. ಏನೇನು ತೋಟಗಾರಿಕೆಯಲ್ಲಿ ಈಗ ನೀವೇನು ಹೇಳಿದ್ರಲ್ಲ, ಅಡಿಕೆ, ದಾಳಿಂಬೆ, ಸಪೋಟ, ನಿಂಬೆ ಇವೆಲ್ಲ ಮಾಡ್ತಾ ಇದ್ರಲ್ಲ, ಯಾವಾಗಲಿಂದ ಶುರು ಮಾಡಿದ್ರಿ? ಯಾವ ಬೆಳೆನ ಹಂತವಾಗಿ ನೀವು ಸರ್? ಮೊದಲು ಸಹ ನಾವು ನಾಟಿ ಮಾಡಿದ ಅಡಿಕೆನ 2001 ಅಡಿಕೆದ ನಾಟಿ ಮಾಡಿದ್ವಿ. ಸೊ ಅದರೊಳಗೆ ಬಾಳೆನೂ ಬೆಳೆದ್ವಿ ನಾವು. ನಂತರ 2011 ನಾವು ದಾಳಿಂಬೆ ಮಾಡಿದ್ವಿ. ದಾಳಿಂಬೆ, ನಿಂಬೆ, ಸಪೋಟ ಒಂದೇ ಸರಿ ನಾವು ನಾಟಿ ಮಾಡಿದ್ವಿ ಸರ್. ಈ ತೋಟಗಾರಿಕೆ ಕೃಷಿಯನ್ನು ಮಾಡಬೇಕು ಅಂತ ಪ್ರೇರಣೆ ಮತ್ತು ಕಾರಣ ಏನು ಸರ್? ಏನು ಈ ಒಂದು ಅಲ್ಪಾವಧಿ ಬೆಳೆಗಳಲ್ಲಿ ನಾವು ಏನೇ ವ್ಯವಸಾಯ ಮಾಡಿದ್ರೂ ನಷ್ಟಗಳನ್ನು ಅನುಭವಿಸ್ತಾ ಬಂದ್ವಿ. ಇವತ್ತಿನ ಮಳೆಗಾಲಗಳಲ್ಲೂ ಇನ್ನೊಂದು ಅದರಲ್ಲಿ ರೋಗ ಬರ ಬಾಧೆಗಳಿಂದಲೂ ಕೂಡ. ಸೊ ಹಂಗಾಗಿ ಒಂದು ಸ್ಟ್ಯಾಂಡಿಂಗ್ ಕ್ರಾಪಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿಬಿಟ್ಟು ಆ ಬೆಳೆಗಳಿಗೆ ನಾವು ಹೋದ್ವಿ ಸರ್. ನಿಮಗೆ ಈ ತೋಟಗಾರಿಕೆ ಕೃಷಿ ಮಾಡಬೇಕು ಅನ್ನೋದಾದರೆ ಯಾವ ರೀತಿ ಸಹಾಯವನ್ನು, ಅಂದರೆ ಸರ್ಕಾರದ ತೋಟಗಾರಿಕೆ ಇಲಾಖೆಗಳಾಗಿರ್ಬೋದು, ಈ ಥರದ್ದು ಯಾವ ಥರ ರೀತಿಯ ಸಹಾಯ ತೆಗೆದುಕೊಂಡ್ರಿ ಸರ್? ತೋಟಗಾರಿಕೆ ಸಹಾಯಗಳಂದ್ರೆ ನಮಗೆ ಡ್ರಿಪ್ ಇರಿಗೇಷನ್ ಅಡಿಕೆ ಕೊಟ್ಟರು. ಸಾಮಾನ್ಯವಾಗಿ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಗೆ ಅಡಿಕೆ ಡ್ರಿಪ್ ಕೊಡ್ತಿರ್ಲಿಲ್ಲ. ಆದರೆ ಅದರೊಳಗೆ ಬಾಳೆ ಇಟ್ಬಿಟ್ಟು ಬಾಳೆ ಮೇಲೆ ಡ್ರಿಪ್ ಮಾಡ್ಕೊಂಡು ಸಹಾಯಧನ ತೊಗೊಂಡ್ವಿ ನಾವು. ದಾಳಿಂಬರಿಗೆ ಸಹಾಯಧನ ಕೊಟ್ಟಿದ್ದಾರೆ ನಮಗೆ. ಅದರೊಳಗೆ ನಮಗೆ ಒಂದು ತೋಟಗಾರಿಕೆ ಪ್ಯಾಕಿಂಗ್ ಹೌಸ್ ಅಂತ ಹೇಳ್ಬಿಟ್ಟು ಒಂದು ಮನೆಯೂ ಕೊಟ್ಟಿದ್ದಾರೆ. ಅದು ದಾಳಿಂಬರಿ ತುಂಬ ಅನುಕೂಲ ಆಗಿದೆ, ಅದರಿಂದ ನಾವು ಪಡ್ಕೊಂಡಿದ್ದೀವಿ ಅದನ್ನು. ಆಲ್ರೆಡಿ ಇದೆ ನಮ್ಮಲ್ಲಿಗೆ ಸರ್. ಈ ಅಡಿಕೆ ಎಷ್ಟು ವರ್ಷದಿಂದ ನಿಮಗೆ ಫಲ ಕೊಡ್ಲಿಕ್ಕೆ ಶುರುವಾಯಿತು ಸರ್? 2007 ಫಲ ಕೊಡೋಕೆ ಶುರುವಾಯ್ತು ಸರ್. 2006 ಸ್ವಲ್ಪ ಬಂತು, 5 ವರ್ಷ ನಂತರ. 6 ಚೆನ್ನಾಗಿ ಇಳುವರಿ ಬಂತು ಸರ್. ಈಗ ಎಷ್ಟು ಬರ್ತದೆ ಇಳುವರಿ ಸರ್? ಅಡಿಕೆ ಎಷ್ಟು ಎಕರೆ ಇಲ್ಲಿ ಸರ್? 5 ಎಕರೆ ಅಡಿಕೆ ಇದೆ. ಎಷ್ಟು ಇಳುವರಿ ಬರ್ತಾ ಇದೆ ನಿಮ್ಗೆ ಸರ್? ಈ 4 ಇಳುವರಿ ಕಡಿಮೆ ಆಗಿದೆ. ಏನು ಕಾರಣ ಅಂದರೆ ನೀರು ಹೋಯ್ತು, ನಮ್ಗೆ ಮಳೆಗಾಲ ಕಡಿಮೆ ಆಗಿಬಿಟ್ಟು ಕೆರೆಗಳು ಇರೋದ್ರಿಂದ ನೀರಿನ ತೊಂದರೆ ಆಗಿರೋದ್ರಿಂದ. ಮುಂಚೆ ಎಲ್ಲ ನಮಗೆ 5 ಎಕರೆ ತೋಟಕ್ಕೆ 460-450 ಕ್ವಿಂಟಲ್ ತನಕ ಹಸೆಕಾಯಿ ನಾವು ಕಟಾವು ಮಾಡಿದೀವಿ. ಒಳ್ಳೆ ಬೆಳೆ ಕೊಟ್ಟಿದೆ, ಒಳ್ಳೆ ಇಳುವರಿ ಕೊಟ್ಟಿದೆ ನಮ್ಮ ಅಡಿಕೆವನ್ನು. ಅಡಿಕೆ ಮಾರುಕಟ್ಟೆ ನಿಮಗೆ ಎಲ್ಲಿ? ಅಡಿಕೆ ಮಾರುಕಟ್ಟೆ ಲೋಕಲ್ಲೂ ಬರ್ತಾರೆ ರೀ, ಒಂದು ಖರೀದಿ ಮಾಡ್ತಾರೆ. ಇನ್ನೊಂದು 2 ದಾವಣಗೆರೆ ನಮಗೆ ಮಾರುಕಟ್ಟೆ ಇದೆ. ಆಮೇಲೆ ಭೀಮ್ ಸಮುದ್ರ ಮಾರುಕಟ್ಟೆ ಇದೆ, ನಾವು ಎಲ್ಲಿಯಾದರೂ ತಗೊಂಡೋಗಿ ಮಾರಬಹುದು. ಸೊ ಇನ್ನೊಂದು ಏನಂದರೆ ಈ ಲೋಕಲ್ ಖರೀದಿದಾರ ಏನಿದ್ರಲ್ಲ ಅವರು ನಮ್ಮ ಹಳಸೆ ಅಡಿಕೆನ ತಗೊಂಡೋಗಿ ಅವರು ನಮಗೆ ಒಣ ಅಡಿಕೆ ಮಾಡಿ ಕೊಡ್ತಾರೆ. ಅದು ಒಂದು ಪದ್ಧತಿ ಇದೆ, ಕೊಟ್ಟಿದ್ದಾರೆ. ಈಗ ನಾವು ಸುಮಾರು 6 ವರ್ಷದಿಂದ ಅದೇ ಪದ್ಧತಿ ಮಾಡ್ತಾ ಇದ್ದೀವಿ. ನಮಗೆ ಒಳ್ಳೆಯ ಅನುಕೂಲನೂ ಆಗಿದೆ. ಅದೊಂದು ಸಂಸ್ಕರಣೆ ಮಾಡಿ ಮತ್ತೆ ಅವರು ಮಾರಾಟ ಮಾಡ್ತಾರೆ, ಅಲ್ಲಿ ನಮಗೆ ಕೊಡ್ತಾರೆ, ಕೊಡ್ತಾರೆ. ಸೊ ಕೊಡೋದ್ರಿಂದ ನಮಗೆ ಇವತ್ತು ಮಾರೋದನ್ನು ಸುಮಾರು 1 ವರ್ಷ ವೇಟ್ ಮಾಡಿ ರೇಟ್ ಸಿಗೋದಕ್ಕೆ ಇಟ್ಟಾಗ ನಾವು ಮಾರಬಹುದು, ಅವಾಗ ಲಾಭ ಪಡೆಯಬಹುದು ಅಂತ ಒಂದು. ಒಣ ಅಡಿಕೆಯಿಂದ ನಿಮಗೆ ಹೆಚ್ಚು ಬೆಲೆ ಸಿಗುತ್ತೆ. ಇವತ್ತು 30,000 ಇದ್ರೆ ಕಾದು ನೋಡಿದ್ರೆ ಒಂದು 40,000 ತನಕ ಹೋಗುತ್ತೆ, 50,000 ಹೋಗ್ತೈತೆ. ಸೊ ಆ ವೇರಿಯೇಷನ್ ನಾವು ಮಾರಬಹುದು, ಲಾಭ ಮಾಡ್ಕೋಬಹುದು ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು. ನಿಮ್ಗೆ ಈಗ ಅಡಿಕೆ, ದಾಳಿಂಬೆ, ಸಪೋಟ, ನಿಂಬೆ ಇವನ್ನ ಬಹಳ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳನ್ನು. ಹೌದು ಸರ್. ಅಡಿಕೆಯಿಂದ ವಾರ್ಷಿಕವಾಗಿ ನಿಮಗೆ ಅಂದಾಜು ಎಷ್ಟು ಆದಾಯ ಸಿಗ್ತಾ ಇದೆ? ಸಿಗುತ್ತೆ ಸರ್. ನಮ್ಗೆ ಇವತ್ತು ಏನು ಮಳೆಗಾಲ ಕಡಿಮೆ ನೀರಿಲ್ಲ ಅಂದ್ರೆ ಕೂಡ 6-7 ಲಕ್ಷ ರೂಪಾಯಿ ಸಿಗುತ್ತೆ ವಾರ್ಷಿಕ. ಮುಂಚೆಗಾಲ 14-15 ಲಕ್ಷ ತನಕ ತಗೊಂಡಿದ್ದೆ ಸರ್ ನೀರಿದ್ದ. ಈಗ ನಿಮ್ಮ ಈ ವಾತಾವರಣಕ್ಕೆ ಅಂದರೆ ನಿಮ್ಮ ಈ ಕೊಟ್ಟೂರು ತಾಲೂಕಿನ ಈ ವಾತಾವರಣಕ್ಕೆ ಅಡಿಕೆಗೆ ಹೊಂದಾಣಿಕೆ ಆಗಿದೆ ಸರ್. ಮತ್ತೆ ಅದರ ನಿರ್ವಹಣೆಗೆ ಏನೇನು ಮಾಡ್ತೀರಿ? ನಿರ್ವಹಣೆ ಏನಂತ ಖರ್ಚೇನಿಲ್ಲ ಸರ್. ನಾವು ಇವತ್ತಿನವರೆಗೂ ಸರ್ಕಾರಿ ಗೊಬ್ಬರಗಳನ್ನ ಬಳಸಿಲ್ಲ. ಇನ್ನು ಇವತ್ತಿನವರೆಗೆ ನಾವು ಮಾಡಿರದೇ ಸಾವಯವ ಗೊಬ್ಬರಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದು ಅಡಿಕೆದು ಮಾತ್ರ. ಆಮೇಲೆ ದಾಳಂಬ್ರಿ ಕೂಡ ಹೆಚ್ಚಿನ ಮಟ್ಟದಲ್ಲಿ 80% ಸಾವಯವ ಗೊಬ್ಬರನೇ. ಹೌದಾ? ಸಗಣಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಅಥವಾ ಈ ಎರೆಹುಳ ಗೊಬ್ಬರ ಇರ್ಬೋದು, ಇವನ್ನೆಲ್ಲ ಬಳಸಿಬಿಟ್ಟು ಏನು ತಾತ್ಕಾಲಿಕ ಸ್ವಲ್ಪ ಸ್ವಲ್ಪ ನಾವು ಅದನ್ನು ಯಾವುದೊಂದು ರಾಸಾಯನಿಕ ಗೊಬ್ಬರಗಳಲ್ಲಿ ಯಾವ ಮೆಗ್ನೇಷಿಯಮ್ ಪೊಟಾಷಮ್ ಕೊಡ್ತೀವಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಬೋರಾ ನಾವು ಏನು ಮೆಗ್ನೇಷಿಯಮ್ ಜಿಂಕ್ ಅಂತ ಅದನ್ನು ಹಾಕ್ಬಿಟ್ಟು ನಾವು ಮಾಡ್ತೀವಿ. ಹೆಚ್ಚಿನ ಮಾಡಿದ್ರೆ 80% ನಾವು ಸಾವಯವ ಗೊಬ್ಬರದಲ್ಲಿ ಮಾಡಿರ್ತಕ್ಕಂಥದ್ದು. ಈ ಸಾವಯವ ಗೊಬ್ಬರ ಕೊಡೋದು ಅಥವಾ ಸಾವಯವ ಕೃಷಿ ಮಾಡೋದೇನಿದೆಯಲ್ಲ, ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಮಾಡ್ತಾ ಇದ್ರು ಅಥವಾ ಆ ಬೆಳೆಗೆ ಅದು ಸಾವಯವ ಸೂಕ್ತ ಅಂತ ಮಾಡ್ತಾ ಇದ್ರು? ಮುಖ್ಯ ಉದ್ದೇಶ ಇಟ್ಕೊಂಡೆ ಸರ್. ಏನಂದ್ರೆ ಸಾವಯವ ಗೊಬ್ಬರದಿಂದ ಗಿಡಗಳು ಬೇಗ ಹಾಳಾಗಲ್ಲ ಒಂದು. ಆಮೇಲೆ 1 ವರ್ಷ ನಮಗೇನು ಬೆಳೆ ಕುಂಟಿದೆ, 2ನೇ ವರ್ಷ ಒಳ್ಳೆ ಬೆಳೆ ಸಿಗುತ್ತೆ ನಮಗೆ ಸಿಗುತ್ತೆ ಸರ್. ಅದ್ರ ನಮಗೆ ಅನುಭವ ಆಗಿದೆ. ಈ ಸಾವಯವದ ಬಗ್ಗೆ ನಿಮಗೆ ಈ ತಿಳುವಳಿಕೆ, ಈ ಸಾವಯವನೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಥವಾ ಪ್ರೇರಣೆ ಎಲ್ಲಿಂದ ಬಂತು ಸರ್? ಒಂದು ಸಾರಿ ನಮ್ಮೂರಲ್ಲಿ ಒಂದು ಈ ಗ್ರಾಮೀಣ ಬ್ಯಾಂಕ್ನವರು ದತ್ತು ಗ್ರಾಮ ಅಂತ ತಗೊಂಡ್ಬಿಟ್ಟು ಸಾವಯವ ಕೃಷಿ ಒಂದು ಸಂಘನ ಓಪನ್ ಮಾಡಿದ್ರು ನಮ್ಮೂರಲ್ಲಿ 1990-91. ಸೊ ಅವತ್ತಿಲ್ಲ ನಮ್ಮ ಮ್ಯಾನೇಜರ್ ಒಬ್ಬರು ಈರಣ್ಣ ಅಂತ ಬಂದಿದ್ರು. ಸೊ ಅವರು ನಮಗೆಲ್ಲ ಹೇಳಿಕೊಟ್ಟಿದ್ರು ಅವತ್ತಿನ, ಅದು ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ಕೊಂಡ್ವಿ, ನಮಗೆ ಒಳ್ಳೆ ಇಳುವರಿ ಸಿಕ್ಕಿದೆ. ಈ ಬ್ಯಾಂಕುಗಳು ಸಹಿತ ರೈತರಿಗೆ ಮಾಡಿದ ತರಬೇತಿಗಳನ್ನೆಲ್ಲ ಕೊಟ್ಟಿದ್ರು, ನಮ್ಮೂರಿಗೆ ಕೊಟ್ಟಿದ್ರು. ನಮ್ಮೂರು ವರ್ಷ ಸತತವಾಗಿ ನಮ್ಮೂರಿಗೆ 3 ವರ್ಷ ಕೊಟ್ಟಿದ್ರು ಅದನ್ನು. ಹ್ಞೂ ಸರ್. ಈಗ ಸಾಮಾನ್ಯವಾಗಿ ಎಲ್ಲ ರೈತರು ಈ ರಾಸಾಯನಿಕ ಗೊಬ್ಬರಗಳ ಕಡೆಗೆ ಹೆಚ್ಚು ವಾಲ್ಬಿಟ್ಟಿದ್ದಾರೆ, ಅಂಥದ್ರೆ ನೀವು ಸಾವಯವ ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ರಲ್ಲ, ಆಗ ಸಣ್ಣ ಪುಟ್ಟ ಪ್ರತಿರೋಧಗಳು ಅಥವಾ ಹಿಂಗೆಲ್ಲ ಯಾಕೆ ಮಾಡ್ತಾರೆ ಅಂತ ಏನಾದರೂ ಬಂದು ನಿಮ್ಮ ಅಕ್ಕಪಕ್ಕದ ರೈತರಿಂದ ಬಂದಿವ್ರಿ? ಇಲ್ಲ, ಇವತ್ತಿಗೂ ಕೂಡ ಬರ್ತದೆ ಸರ್. ಏನಕ್ಕಂತಂದ್ರೆ ಗಿಡಗಳು ಬೇಗ ನಾವು ಬೆಳೆ ತಗೋಬೋದಲ್ಲ ಸರ್, ರಾಸಾಯನಿಕ ಗೊಬ್ಬರಗಳು ಹಾಕಿ ಮಾಡ್ಬೋದಲ್ಲ ಅಂತೇಳಿ ಸರ್. ನಮಗೆ ಬೇಡ ಇವತ್ತಾಗ ಇನ್ನೊಂದು ವರ್ಷಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಆ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ ನಾವು. ಅಂದ್ರೆ ಈಗ ಸಾವಯವ ಒಳಸುರಿಗಳು ಏನು ಕೊಡ್ತಾ ಇದೀರಲ್ಲ, ಅವೆಲ್ಲವನ್ನು ಅಂದ್ರೆ ಗೊಬ್ಬರಗಳಾಗಿರ್ಬೋದು ಅವೆಲ್ಲವೂ ನಿಮ್ಮಲ್ಲೇ ಲಭ್ಯ ಇದೆಯಾ? ನಮ್ಮಲ್ಲೇ ಲಭ್ಯ ಇದೆ. ಅಂದ್ರೆ ಈಗ ಪಶು ಸಾಕಾಣಿಕೆ ಇದೆನಾ? ಹೌದು, ಪಶು ಸಾಕಾಣಿಕೆ ಇದೆ. ದನಗಳು ದನಕರುಗಳಿದೆ ಸರ್ ನಮ್ಮಲ್ಲಿ ಒಂದು 10-12 ದನಗಳಿದಾವೆ. ಅದನಂತರ ನಾವು ಕೆಲವು ಜಮೀನು ಇಲ್ದರೂ ಇವತ್ತಿನ ಕಾಲದಲ್ಲಿ ಪಶು ಫಾರಂಗಳು ಮಾಡ್ಕೊಂಡಿರಲ್ಲ, ಅವರ ಜಮೀನುಗಳು ಇರಲ್ಲ, ಅವ್ರ ಗೊಬ್ಬರ ಕೊಡ್ತಾ ಅದನ್ನ ಖರೀದಿ ಮಾಡ್ತೀವಿ ಸರ್. ಅದನ್ನ ಖರೀದಿ ಮಾಡಿಬಿಟ್ಟು ಒಂದು ಕಡೆ ಸ್ಟಾಕ್ ಮಾಡಿ ಈ ವರ್ಷ ತಗೊಂಡಿದ್ರೆ ನೆಕ್ಸ್ಟ್ ವರ್ಷ ನಾವು ಅವ್ರಿಗೆ ಕೊಳೆ ಹಾಕಿ ಅದರಲ್ಲೆಲ್ಲ ಮಿಕ್ಸ್ ಮಾಡ್ತೀವಿ ಸರ್. ಕೋಳಿ ಗೊಬ್ಬರ, ದನಿ ಗೊಬ್ಬರ, ಕಸ, ಹುಣಸಿ ಮಣ್ಣೆ ಎಲ್ಲ ಹಾಕಿ ಮಾಡಿ ಸಾವಯವ ಗೊಬ್ಬರ ಮಾಡ್ಕೊಂತೀವಿ ಸರ್. ಇದೆಲ್ಲ ಕೆಲಸ ಮಾಡೋದಕ್ಕೆ ಯಾರ್ಯಾರು ತೊಡ್ಕೊಳ್ತೀರಿ ನಿಮ್ಮ ಕುಟುಂಬದಲ್ಲಿ? ಸರ್ ನಮ್ಮದು ಅವಿಭಕ್ತ ಕುಟುಂಬ. ಎಷ್ಟು ಜನ ಇದೆ ಸರ್ ನಮ್ಮಲ್ಲಿ? ನಾವು 8 ಜನ. ನಾವು ನಮ್ಮ ತಮ್ಮ, ನಮ್ಮ ಮಕ್ಕಳೊಂದು 3 ಇದ್ದಾರೆ. ಒಟ್ಟು ನಮಗೆ ಗುಂಪಲ್ಲಿ ನಾವು ಮಾಡ್ಕೊಂತ ಹೋಗ್ತೀವಿ ಸರ್. ಈಗ ಅಡಿಕೆ ಸಂಸ್ಕರಣೆ ಮತ್ತೆ ಅದೆಲ್ಲ ಆಯ್ಕೆ ಮಾಡೋದು, ಒಣಗಿಸೋ ಪ್ರಕ್ರಿಯೆಗಳೆಲ್ಲ ನಿಮ್ಮ ಮನೆಯವರ ಸಾಕಾಗ್ತದ ಕೆಲಸ ಮಾಡೋದಕ್ಕೆ ಅಥವಾ ಏನು ಹೊರಗಡೆಯಿಂದ? ಇಲ್ಲ ಸರ್, ನಾವು ಅಡಿಕೆ ಅವರೇ ಒಣಸಿ ಕೊಡ್ತಾರೆ, ಅವರೇ ಒಣಸಿ ರೆಡಿ ಕೊಡ್ತಾರೆ. ಅದಕ್ಕೆಲ್ಲ ಹೇಗೆ ಬೆಲೆ ನಿಗದಿ ಮಾಡ್ತಾರೆ ಸರ್? ಅವ್ರ ಬೆಲೆ ನಿಗದಿ ಮಾಡಲ್ಲ. ನಮಗೆ 1 ಕ್ವಿಂಟಲ್ ಅಡಿಕೆ ತಗೊಂಡೋದ್ರೆ 12.5-13 ಕೆಜಿ ತನಕ ನಮ್ಗೆ ಒಣ ಅಡಿಕೆ ಕೊಡ್ತಾರೆ ಸರ್. ಸೊ ಇವತ್ತು 1 ಕೆಜಿ ಅವ್ರು ನಮ್ಮ ತೋಟದಾಗ ಬಂದು ಕೆಡಿಕೊಂಡು ಅವರೇ ಕೊಯ್ಕೊಂಡು ಅವರೇ ಆರಿಸ್ಕೊಂಡು ಅವರೇ ಚೀಲ ತುಂಬಿಕೊಂಡು ಹೋಗ್ಬಿಟ್ಟು ಅವ್ರಿಗೆ ಸೋಲಿಸಿಬಿಟ್ಟು ರೆಡಿ ಮಾಡಿ ಒಣ ಅಡಿಕೆ ನಿಮಗೆ ತಂದು ಕೊಡ್ತಾರೆ ಸರ್. ಕೊಡ್ತಾರೆ. ಅದು 1 ಕ್ವಿಂಟಲ್ಗೆ ಎಷ್ಟು ಬರುತ್ತೆ ರೀ ಅದು ಒಣ ಅಡಿಕೆ ಸರ್? ಅದು ನಮ್ಮ ಲೆಕ್ಕಾಚಾರಕ್ಕೆ 14-15 ಕೆಜಿ ತನಕ ಬರುತ್ತೆ. ಅವರು ಕೂಲಿ ತೊಗೊಳಲ್ಲ, ಅದು 2-2.5 ಕೆಜಿ ಅವ್ರು ತೊಗೊಂತಾರೆ, ಕಟ್ ಮಾಡ್ಕೊತಾರೆ. 12.5 ಕೆಜಿ ನಮಗೆ ಕೊಡ್ತಿದ್ದಾರೆ. ಅಂದ್ರೆ ಆ ಥರದ ಒಂದು ಘಟಕ ನಿಮ್ಮ ಊರಲ್ಲಿ ಇದೆಯಾ? ಇಲ್ಲ ಸರ್, ಆಮೇಲೆ ಸುತ್ತ ಬೇರೆ ಬೇರೆ ಕಡೆ ಎಲ್ಲ ಇದಾವೆ ಸರ್. ನಾಯಕನಹಟ್ಟಿಯಲ್ಲಿ ಇದಾವೆ, ಭೀಮ್ ಸಮುದ್ರ ಎಲ್ಲ ಚೆನ್ನಾಗಿದಾವೆ. ಸುತ್ತ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇದ್ರೆ ಮಾಡಿದ್ರೆ ಸರ್, ಅವರು ಅಂತ ಕೃಷಿಕರನ್ನ ಮಟ್ಟದ ಮಾಡ್ತಾರೆ ಸರ್ ಅವರು ಕೂಡ. ಈ ದಾಳಿಂಬೆ ಕೃಷಿ ಬಗ್ಗೆ ಹೇಳಿ ಸ್ವಲ್ಪ, ನೀವು ಯಾವಾಗ್ಲಿಂದ ಶುರು ಮಾಡಿದ್ರಿ? 2011 ಸರ್. 2011 ನಾವು ದಾಳಿಂಬೆ ನಾಟಿ ಮಾಡಿದ್ವಿ. ಅದರೊಳಗೆ ಪಪ್ಪಾಯಿ ಹಾಕಿದ್ದು ಸರ್ ಫಸ್ಟ್. ಪಪ್ಪಾಯಿ ಹಾಕಿ ಪಪ್ಪಾಯಿ ಒಳಗೆ ಪಪ್ಪಾಯಿ 9 ತಿಂಗಳ ನಂತರ ನಾವು ದಾಳಿಂಬೆ ಇಟ್ವಿ. ಸೊ 1 ವರ್ಷ ನಮಗೇನು ನಿರ್ವಹಣೆ ಖರ್ಚಿಲ್ಲ ಯಾವ್ದ್ರದ್ದು, ದಾಳಿಂಬ್ರದ್ದು. ನಮಗೆ ಪಪ್ಪಾಯಿ ಏನು ಖರ್ಚು ಮಾಡಿದಲ್ಲ ಆ ಪಪ್ಪಾಯಿ ನಿರ್ವಹಣೆನೇ ದಾಳಿಂಬ್ರಿಗೆ ಅದು ಮುಖಾಂತರ ಬಂತದ್ದು. ಒಂದೇ ಭಾಗದ ಜೊತೆ ಇರೋದ್ರಿಂದ ಅಂದ್ರೆ 1 ವರ್ಷ ಏನು ನಿರ್ವಹಣೆ ಮಾಡಲ್ಲ ಅಂದ್ರೆ ಯಾವುದೇ ಒಳಸುರಿಗಳು ಕೂಡ ಅಗತ್ಯನಿಲ್ವಾ? ಹೇಗೆ ಸರ್ ಕೊಡ್ಬೇಕು ಸರ್? ಈ ಪಪ್ಪಾಯಿ ಕೊಡ್ತೀವಿ, ಪಪ್ಪಾಯಿ ಕೊಡ್ತೀವಿ. ಫಸ್ಟಿಗೆ ನಾವು ಕೆರೆ ಮಣ್ಣು ಹೊಡೆದ್ವಿ, ದನಿ ಗೊಬ್ಬರ ಹೊಡೆದ್ವಿ, ಅವನ್ನೆಲ್ಲ ಹದ ಮಾಡಿಬಿಟ್ಟು ಬೋರ್ ದೊಡ್ಬಿಟ್ಟು ಅದಕ್ಕೆ ಪಪ್ಪಾಯಿ ದಾಳಿ. ಪಪ್ಪಾಯಿಗೆ ಕೊಟ್ಟಿರ್ತಕ್ಕಂಥ ಒಳಸುರಿಗಳೇ ದಾಳಿಂಬ್ರಿಗೆ 1 ವರ್ಷ ನಮಗೆ ಅನುಕೂಲ ಆಗುತ್ತೆ ಸರ್. ಆನಂತರ ಪಪ್ಪಾಯಿ ತೆಗ್ದಿದ್ರಿ? ಪಪ್ಪಾಯಿ ತೆಗ್ದು ಸರ್. ಆನಂತರ ಮೇಂಟೆನೆನ್ಸ್ ಹೇಗಿರ್ತದೆ ದಾಳಿಂಬೆದು? ಸ್ವಲ್ಪ ನನ್ನ ಲೆಕ್ಕಾಚಾರ ಪ್ರಕಾರ ಸಾವಯವ ಗೊಬ್ಬರಗಳು ಹೆಚ್ಚಿನ ಮಟ್ಟದಲ್ಲಿ ಹಾಕುವುದರಿಂದ ರೋಗಗಳನ್ನು ತಡೆ ಮಾಡಬಹುದು. ಇಂಪಾರ್ಟೆಂಟ್ ಸರ್, ಒಂದು ಫಸ್ಟ್ ಪಾಯಿಂಟ್ ಅಂದರೆ ಮೂಲ ನಮಗೆ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಇದೆ, ಸಾವಯವ ಗೊಬ್ಬರ. ಹೌದು ಸರ್, ಇದೆ. ಈಗ ಸಾವಯವ ಗೊಬ್ಬರಗಳಂದ್ರೆ ಕೆಲವರು ಎರೆಹುಳ ಗೊಬ್ಬರ ಅಂತಾರೆ, ಆಮೇಲೆ ಕೆಲವರು ಕುರಿ ಗೊಬ್ಬರ ಅಂತಾರೆ, ನೀವು ಯಾವುದನ್ನ ಹೆಚ್ಚಾಗಿ ಮಾಡ್ಕೊಳ್ತೀರಿ ಸರ್? ನಾವು ಕೊಟ್ಟಿಗೆ ಗೊಬ್ಬರನ ಹೆಚ್ಚಾಗಿ ನಾವು ಮಾಡಿರೋ ಗೊಬ್ಬರ. ಹೌದು, ಕೊಟ್ಟಿಗೆ ಗೊಬ್ಬರನ ಹೆಚ್ಚಾಗಿ ಮಾಡ್ತೀರ ನಾನು. ಈ ಎರೆಹುಳ ಗೊಬ್ಬರವನ್ನು ಘಟಕಕ್ಕೆ ಮಾಡಿದ್ವಿ ಸರ್, ನಮ್ಮಲ್ಲಿ ಯಾಕೆ ಸಕ್ಸಸ್ ಆಗಲಿಲ್ಲ. 1-2 ವರ್ಷ ಮಾಡಿದ್ವಿ, ಅದ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ ನಾವು. 1-2 ವರ್ಷ ಚೆನ್ನಾಗಿ ಮಾಡ್ಕೊಂಡು ಬಂತು, ಸ್ವಲ್ಪ ಹೆಚ್ಚು ಕಮ್ಮಿ 150-200 ಚೀಲ ತನಕ ಬಂತು. ಅದ್ರ ಬಗ್ಗೆ ಕಾಳಜಿ ಕಡಿಮೆ, ಯಾಕಂದ್ರೆ ಲೇಬರ್ ತೊಂದರೆ ಇರೋದ್ರಿಂದ ಮಾಡಲಿಲ್ಲ ಅದನ್ನು. ಈಗ ನಿಮ್ಮ ಭಾಗದಲ್ಲಿ ಈಗ ಮಳೆ ಯಾವ ಪ್ರಮಾಣದಲ್ಲಿದೆ ಮತ್ತು ನಿಮಗೆ ನೀರಾವರಿ ಅನುಕೂಲಗಳು ಏನೇನಿದ್ದಾವೆ? ಸರಿ, ನಮಗೆ ಇಲ್ಲಿ ತನಕನು ಈಗ ಸುಮಾರು 6 ವರ್ಷ ಮಳೆ ಕಡಿಮೆ, ನೀರಿನ ಪ್ರಮಾಣನೂ ಕಡಿಮೆ ಇದೆ. ಈ ವರ್ಷ ಸ್ವಲ್ಪ ಮಳೆಗಾಲ ಆಗಿಬಿಟ್ಟು ಈ ಬೋರ್ಗಳು ಒಂದೊಂದು ಅಂತಂತವಾಗಿ ಸ್ವಲ್ಪ ನೀರು ಹೊಡೆಯಲಿಕ್ಕೆ ಕತ್ತಿಗಂಡಿದೆ. ಹೌದು ಸರ್. ಈ ದಾಳಿಂಬೆಗೆ ಮಾರುಕಟ್ಟೆ ಹೇಗೆ ಸರ್? ಮಾರುಕಟ್ಟೆ ಬೆಂಗಳೂರಿದೆ, ಆಮೇಲೆ ಚೆನ್ನೈ ಇದೆ. ಸೊ ಆಮೇಲೆ ಅವು ಹೆಚ್ಚಿನ ಮಟ್ಟದಲ್ಲಿ ತೋಟದಲ್ಲೇ ಬಂದು ತೊಗೊಂಡೋಗ್ತದೆ ಸರ್. ದರ ನಿಗದಿ ಮಾಡೋದು ಸರ್ ಬೆಳೆ ಮೇಲೆ, ನಾವು ಏನು ಕ್ವಾಲಿಟಿ ಬೆಳೆದಿರ್ತೀವಿ ಆ ಕ್ವಾಲಿಟಿ ನಿಗದಿ ಮಾಡ್ತಾರೆ. ಅವತ್ತಿನ ಮಾರ್ಕೆಟ್ ಏನಿರ್ತದೆ 10 ರೂಪಾಯಿ ವ್ಯಾರಿಯೇಷನ್ ತಗೊಂಡು ಹೋಗ್ತದೆ. ನಿಮಗೆ ಆ ಥರದ್ದೆಲ್ಲ ಫೀಡ್ಬ್ಯಾಕ್ ಇರ್ತದೆ, ಎಲ್ಲೆಲ್ಲಿ ಮಾಲ್ ಹೇಗಿದೆ, ಯಾವ ಬೆಲೆಯಲ್ಲಿ ಹೋಗ್ತಾ ಇದೆ ಸಿಗುತ್ತೆ ಅಂದ್ರೆ ಆ ಥರ ಏನಿಲ್ಲ. ಸ್ವಲ್ಪ ಮಾರ್ಕೆಟು ನಾವು ಫೋನ್ ಮಾಡಿ ತಿಳ್ಕೊಂತ ಕಾಂಟ್ಯಾಕ್ಟ್ ಮಾಡ್ಕೊತೀವಿ. ಸೊ ಇವತ್ತಿನ ರೇಟ್ ಹೀಗಿದೆ, ಅದರಲ್ಲಿ 7-8 ವೆರೈಟಿ ಮಾಡ್ತಾರೆ. ಅದರಲ್ಲಿ ದಾಳಿಂಬ್ರಿಯಲ್ಲಿ A1, A5, A1 ಅದು ಇದು ಅಂತ ಮಾಡ್ಕೊತಾರೆ ಲೂಸ್ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದ್ದಿದ್ದು ಅದನ್ನೆಲ್ಲ ಆವರೇಜ್ ಮಾಡಿಕೊಂಡು ಸಣ್ಣದು ಮತ್ತು ದೊಡ್ಡದು ಆವರೇಜ್ ಮಾಡ್ಕೊಂಡು, ಇವತ್ತು ದೊಡ್ಡದು 80 ರೂಪಾಯಿ ಇತ್ತು, ಸಣ್ಣದು 30 ರೂಪಾಯಿ ಇತ್ತು, ಅದರಲ್ಲಿ 55-60 ರೂಪಾಯಿ ಒಂದು ಆವರೇಜ್ ಮಾಡಿಬಿಟ್ಟು ನಾವು ಒಂದೇ ಸರಿ ಕೊಡ್ತೀವಿ ಸರ್. ಈಗ ದಾಳಿಂಬ್ರೆ ಸುಮಾರು 1 ಎಕರೆಯಲ್ಲಿ ಮಾಡ್ತೀವಿ ಸರ್. ಹ್ಞೂ ಸರ್. ಈಗ 1 ವರ್ಷದಿಂದ ನೀವು ಫಸಲು ತೊಗೊಳ್ತಾ ಇದ್ರಿ ಸರ್? ನಮ್ಮದು ಈ ಸರಿ 7ನೇ ಬೆಳೆ ಕಟ್ಟಿ, 6 ಬೆಳೆ ತೊಗೊಂಡಿದ್ದೆ ಸರ್. ಆರು ಬೆಳೆ ತೊಗೊಂಡಿದ್ದೆ ಸರ್. ಈಗ ನಿಮಗೆ 6 ಬೆಳೆಯಲ್ಲಿ ಒಂದೇ ತರದ ದರ ಸಿಕ್ಕಿದೆನಾ ಅಥವಾ ಹೆಚ್ಚು ಕಡಿಮೆ? ಇಲ್ಲ, ಬಹಳ ವೇರಿಯೇಷನ್ ಆಗಿದೆ ಸರ್. ಹೆಚ್ಚು ಲಾಭ ಆಗಿದೆನಾ? ಲಾಭನೂ ಆಗಿದೆ, ನಷ್ಟ ಅಂತೂ ಆಗಿಲ್ಲ, ಲಾಭ ಆಗಿದೆ ನಮಗೆ. ಈಗ 1 ವರ್ಷಕ್ಕೆ 6 ಎಕರೆ ದಾಳಿಂಬೆಯಿಂದ ನಿಮ್ಮ ಆದಾಯ ಯಾವ ಸರ್? 1ನೇ ವರ್ಷದ 40 ಲಕ್ಷ ಬಂತು ನನಗೆ, 2ನೇ ವರ್ಷದ 28 ಲಕ್ಷ ಬಂತು, 3ನೇ ವರ್ಷದ 26 ಲಕ್ಷ ಬಂತು, 4ನೇ ವರ್ಷದ ನಮಗೆ 12 ಲಕ್ಷ ಬಂತು. ಅಲ್ಲಿ ಏನಾಯ್ತಂದ್ರೆ ಅಲ್ಲಿ ನಮಗೆ ಇಳುವರಿ ಬಳಕೊಂಡಿತ್ತು, 5ನೇ ವರ್ಷ ಮತ್ತು 24 ಲಕ್ಷ. ಈಗ 6 ಎಕರೆ ದಾಳಿಂಬೆಯನ್ನು ಬೆಳೀತಾ ಇದ್ದೀರಿ, ಮತ್ತು ಇದರ ಖರ್ಚು ವೆಚ್ಚಗಳು ಏನೇನು ಬರ್ತಾವೆ ಸರ್? ಬರುತ್ತೆ, ಸಾವಯವ ಗೊಬ್ಬರಗಳು ಬೇಕು, ಅದರಲ್ಲಿ ನ್ಯೂಟ್ರೆಂಟ್ಗಳು ಅಂತ ಕೊಡ್ತೀವಿ ಸರ್. ಅವು ಸಾಮಾನ್ಯವಾಗಿ ಡ್ರಿಪ್ ಮುಖಾಂತರ ನ್ಯೂಟ್ರೆಂಟ್ ಕೊಡಬೇಕು. ನ್ಯೂಟ್ರೆಂಟ್ಸ್ ಅಂದರೆ ನೀವು ಉತ್ಪಾದನೆ ಮಾಡಿ? ಇಲ್ಲ, ಅಥವಾ ಬೇರೆ ಕಡೆ ತರ್ತೀರಾ? ತರಿಸ್ಕೊಂಡ ಸರ್, ಅದು ಕ್ಯಾಶುಲ್ ರಾಸಾಯನಿಕ ಅನ್ನಿಸ್ತದೆ, ರಾಸಾಯನಿಕವಾಗಿರ್ತದೆ. ಮೆಗ್ನೇಷಿಯಂ ಇರ್ಬೋದು, ಬೋರಾನ್ ಇರ್ಬೋದು, 99 ಇರ್ಬೋದು, ಅವೆಲ್ಲ ಒಂದು ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್ ಅವಕ್ಕೆ. ಈಗ ದಾಳಿಂಬ್ರೆ ಬೆಳೆಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ನಿಮಗೆ ಮಾಹಿತಿ ಇರ್ತದ? ಅವುಗಳ ನಿರ್ವಹಣೆ ಮಾಡೋದ್ರ ಬಗ್ಗೆ ಏನಾದರೂ ತರಬೇತಿ ತೊಗೊಂಡಿದ್ರೆ ಹೇಗೆ? ಸರ್, ನಾವು ತರಬೇತಿಗಿಂತಲೂ ಒಬ್ಬ ಅವರಿಗೆ ನಮ್ಮ ತೋಟಗಳನ್ನು ನೋಡೋಕೆ ಡಾಕ್ಟ್ರುಗಳಂತ ನಮಗೆ ಒಬ್ಬೊಬ್ಬರನ್ನು ಮಾಡ್ಕೊಂಡಿರ್ತೀವಿ, ಅವ್ರು ಸೊ ಬರ್ತಾರೆ. ನಾವು ಇವತ್ತಿವರೆ ತಗೊಂಡಿರೋದು ಅವ್ರ ಸಜೆಷನ್ ತಗೊಂತಿದ್ದೀವಿ ರೀ. ಆ ಸಜೆಷನ್ಗಿಂತ ನಮ್ಮ ಅನುಭವನ ಅದ್ರ ಮುಖ್ಯ ಆಗ್ತದೆ ಸರ್. ಅವ್ರು ಬರೀತಾರೆ, ಇವು 1 ತಿಂಗಳಿಂದ ಶೆಡ್ಯೂಲ್ ಮಾಡಿಕೊಡ್ತಾರೆ, ನಾವು ಇವತ್ತಿನ ಇಷ್ಟು ಇಂಥ ಬರೀಕಿಂತ ಬರೀಬೇಕು, ಅದು ನೋಡಿ ಇದ್ರ ನೋಡಿ ಅಂತಂದು ಸರ್, ನಾವು ಅದನ್ನು ನೋಡ್ಬೇಕು ಸರ್. ಇದಕ್ಕೆ ಇದನ್ನ ಯಾವುದು ಕೊಟ್ಟರೆ ಸೂಕ್ತ, ಇದನ್ನು ಕೊಡಬೇಕೋ ಬೇಡವೋ, ಆ ನಿಟ್ಟಿನಲ್ಲಿ ನಾವು ನೋಡಿಬಿಟ್ಟು ಒಂದೊಂದು ಔಷಧಿ ಕೊಟ್ಕೊಂತ ಹೋಗ್ತೀವಿ ಸರ್. ಅತೀ ನನ್ನ ಲೆಕ್ಕಾಚಾರಕ್ಕಂದರೆ ವಾತಾವರಣ ಸರ್ ಫಸ್ಟು. ದಾಳಿಂಬೆ ಬೆಳೆ ಬಂದು ವಾತಾವರಣ ವಾತಾವರಣ ಚೆನ್ನಾಗಿತ್ತು ಅಂದರೆ ಔಷಧಿ ನಿವಾರಣೆ ಖರ್ಚು ಭಾಳ ಕಡಿಮೆ. ಏನಾದರೂ ವಾತಾವರಣ ಫೇಲ್ ಆಯಿತು ಅಂದರೆ ಅದಕ್ಕೆ ಡಬಲ್ ಖರ್ಚು ಬರುತ್ತೆ. ಈ ಮಳೆ ಶೀತ ಮೋಡ ಮುಚ್ಚಿಕೊಂಡು ಇವೆಲ್ಲ ಬಂದರೆ ರೋಗ ಜಾಸ್ತಿ ಬರ್ತದೆ ಸರ್. ಅದಕ್ಕೆ ಮತ್ತು ಈಗ ನಾನು ಕೇಳಿದ ಹಾಗೆ ನೀವು ಕೆಲವು ಕಾಡು ಕೃಷಿಯನ್ನು ಮಾಡ್ತಾ ಇದ್ದೀರಿ ಮರಗಳನ್ನು? ಹೌದು ಸರ್. ಈ ಏನೇನು ಬೆಳೀಲಿಕ್ಕೆ ಶುರು ಮಾಡಿದಿರಿ ಈಗ? ಸರ್, ಈ ನಾವು ಆಲ್ರೆಡಿ ಒಂದು 2000 ಗಿಡ ಯಾವುವು ಸಿಲ್ವರ್ ಓಕ್ ಅಂತ ಇಟ್ಟಿದ್ದೀವಿ ಸರ್. ಈಗಾಗಲೇ 6-7 ವರ್ಷ ಆಗಿದ್ದವು. ಈಗಾಗಲೇ 30 ಹೈಟ್ಟಿದ್ದವು. ಅಂದರೆ ಸುತ್ತ ಬಾರ್ಡ್ರಿಗೆ ಹಾಕಿದ್ದೇವೆ. ಸಿಲ್ವರ್ ಓಕ್ ಅಂದರೆ ಏನು? ಕಟ್ಟಿಗೆ ಸರ್. ಕಟ್ಟಿಗೆ ಕನ್ನಡದಲ್ಲಿ ಅದಕ್ಕೆ ಏನಾದರೂ ಕರೀತಾರ? ನೀವೇನಂತ ಗುರುತಿಸ್ತೀರಿ ಸರ್? ಅದು ಅದು ನನ್ನ ಲೆಕ್ಕ ಇವತ್ತಿಗೆ ಸಿಲ್ವರ್ ಅಂತಾರೆ ಸರ್. ಜನಸಾಮಾನ್ಯರಿಗೆ ಅದು ಗೊತ್ತಿಲ್ಲ. ಹೌದು ಸರ್, ಸಿಲ್ವರ್ ಅಂತ ಅದಕ್ಕೆ ಹೋಗ್ತಾರೆ ಸರ್. 100% ಸರ್. ಅದು ಈಗ ಸಿಲ್ವರ್ ಓಕ್ ಬೆಳೆಯೋದ್ರಿಂದ ಯಾವ ರೀತಿ ಲಾಭ ಇದೆ ರೈತರಿಗೆ? ಸರ್, ನಮ್ಮಲ್ಲಿ ಇನ್ನೂ ಇವತ್ತಿನವರೆಗೆ ಲಾಭ ಮಾಡಿವಂತ ಯಾರೂ ಬಂದಿಲ್ಲ. ಅದೆಲ್ಲ ಮಲೆನಾಡಲ್ಲಿ ಚೆನ್ನಾಗಿ ಬೆಳೀತಿದ್ರು. ಅವ್ನು ನೋಡಿಬಿಟ್ಟು ನೋಡೋ ನಮ್ಮಲ್ಲಿ ಹಾಕೋಣ ಅಂತ ಹಾಕಿದೆ, ಚೆನ್ನಾಗಿ ಬಂದಿದ್ದವು. ಅದು ಯಾವುದಕ್ಕೆ ಬಳಕೆ ಆಗ್ತದೆ? ತೌಡಾಗುತ್ತೆ ಸರ್. ತೌಡು ಆಮೇಲೆ ಶೆಡ್ಗಳೆಲ್ಲ ಮಾಡೋಕೆ ಆಗ್ತದೆ ಸರ್. ಅದನ್ನು ಅದಕ್ಕೆ ಬಳಕೆ ಮಾಡ್ಕೊಳ್ಳೋದು. ಹೌದು ಸರ್. ಸರ್, ಇದನ್ನು ಮಾಡಬೇಕು ಅಂತ ನಿಮಗೆ ಎಲ್ಲಿಂದ ಮಾಹಿತಿ ಬಂತು? ಯಾಕೆ ಮಾಡಿದ್ರಿ? ಈಗ ಯಾರಾದರೂ ಹಿಂಗೆ ಬೆಳೆದ್ರೆ ನಾವು ಖರೀದಿ ಮಾಡ್ತೀವಿ ಅಂತ ಏನಾದರೂ ಇಲ್ಲ. ಫಾರೆಸ್ಟ್ ಫಾರಮ್ಗಳಿಗೆಲ್ಲ ಹೋದ್ವಿ. ಆ ಟೈಮ್ಲಿ ಎಲ್ಲ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿ ಅರಣ್ಯ ಹಾಕಿ ನಾವು ಬೆಳೆಸ್ತೀವಿ ಕೊಡ್ರಿ ಅಂದ್ವಿ. ಅವರು ಅದ್ರ ವೆಚ್ಚನೂ ಕೂಡ ವರ್ಷಕ್ಕೆ ಎಷ್ಟು 10 ರೂಪಾಯಿ ಹೆಂಗೆ ಒಂದು 3 ವರ್ಷ ದುಡ್ಡು ವಾಪಸ್ ಕೊಟ್ಟರು. ಅರಣ್ಯ ಕೃಷಿ ಇಲಾಖೆ ಕೊಟ್ಟರು ನಮಗೆ. ಹಾಗಾಗಿ ನಾವು ತಂದು ಹಾಕಿ 10 ರೂಪಾಯಿ ಬರುತ್ತೆ ಅಂತ. ಎಷ್ಟು ಮರಗಳು ಹಾಕಿದ್ರಿ? ಈಗ 1,000 ಮೇಲೆ 1-2 ಸಾವಿರ ಗಿಡ ಇದೆ ನಾವು. ಜೊತೆಗೆ ಮತ್ತೆ ಈಗ ಸರ್ ಸರ್ ಈ ವರ್ಷ ನಾಟಿ ಮಾಡಿದ್ದೀನಿ. ಏನು ಮಾಡಿದ್ದೀನಿ, ಮೊಹಾಗನಿ ಅಂತ ಒಂದು ಹೊಸ ವೆರೈಟಿ ಮಾಡಿದೆ. ಸಸಿಗಳು ಕೂಡ ಲಭ್ಯ ಇದ್ದು ಎಲ್ಲಿ ಶಿವಮೊಗ್ಗ ತರಿಸಿದೆ ಸರ್. ಶಿವಮೊಗ್ಗ ಇಲ್ಲಿ ಎಲ್ಲ ಬಂದು ಹೇಳ್ತಾರೆ ನಾವು 50 ರೂಪಾಯಿಗೆ ಒಂದು ಗಿಡ ಕೊಡ್ತೀವಿ, ನಾವು ಅಗ್ರಿಮೆಂಟ್ ಮಾಡ್ಕೊತೀವಿ, ಬೈಬ್ಯಾಕ್ ತೊಗೊತಿದ್ದೀವಿ, ಅದಕ್ಕೆ ವರ್ಷ ನಮಗೆ 1-2 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅದು ನನ್ನ ಅನಿಸಿಕೆ ಪ್ರಕಾರ ಸುಳ್ಳು ಅಂತ ನನ್ನ ಅನಿಸ್ತಿದ್ದು. ಸೊ ಇವತ್ತಿನ ಇದರಲ್ಲಿ ಅರಣ್ಯ ಫಾರಂ ಮಾಡ್ತಾರಲ್ಲ ಅವ್ರ ಕಡೆಯಿಂದ ನಾವು ಸಸಿ ತಗೊಂಬರ ಸೂಕ್ತ, ಯಾಕಂದ್ರೆ ರೇಟನ್ನು ಕಡಿಮೆ ಇದು. ಅರಣ್ಯ ಇಲಾಖೆಯವರು ಫಾರಂ ಮಾಡ್ತಾರೆ ಸರ್. ಸರಿ ಸರ್, ಇಲ್ಲಿ ಸಿಗಲಿಲ್ಲ, ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ನೋಡಿ ಸಿಗಲಿಲ್ಲ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಿಕ್ಕು ನಮ್ಗೆ. ಎಷ್ಟಂದ್ರಿ ಮಹಾಗನಿದು? ಸರ್, ನಾವು 500 ಗಿಡ ಮಹಾಗನಿ ತಗೊಂಡು. ಅದು ಯಾವ ಬೆಲೆ ಕೊಡ್ತಾರೆ ಅದು? ಅವರು ಅಲ್ಲಿ 15 ರೂಪಾಯಿ ಒಂದು ಗಿಡ ಕೊಟ್ಟರು ಸರ್. ನಮ್ಗೆ ಇಲ್ಲಿ ಬರತ್ತೆ ನನಗೆ 20 ರೂಪಾಯಿ ಒಂದು ಗಿಡ ಬಿತ್ತು, ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ. ಹೌದು ಸರ್. ಈ ಗಂಧದ ಗಿಡ ಮತ್ತೆ ನಮ್ಮ ಕೂಡಲಿಗೆ ಅರಣ್ಯ ಇಲಾಖೆ ಅವರು ಕೊಟ್ಟರು ನಮ್ಗೆ 500 ಗಿಡ. ಅಂದರೆ ಈಗ ಈ ಅರಣ್ಯ ಕೃಷಿಗೆ ಸರ್ಕಾರದ ಉತ್ತೇಜನ ಧನ ಸಿಗುತ್ತೆ ಸರ್? ಆ ಥರ ಏನಿಲ್ಲ, ಗಿಡಗಳಿಗೆ ಗಿಡ ನಿರ್ವಹಣೆಗೆ ಅಂತ ವರ್ಷಕ್ಕೆ 10 ರೂಪಾಯಿ ಒಂದು ಗಿಡಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಸಿಲ್ವರ್ ಗಿಡಕ್ಕೆ ತೊಗೊಂಡಿದ್ದೀವಿ ನಾವು, ಗಂಧದ ಗಿಡಕ್ಕಿನ್ನ ತೊಗೊಂಡಿಲ್ಲ ನಾನು. ಈ ವರ್ಷ ನಾಟಿ ಮಾಡಿದೆ, ಮುಂದೆ ಬರ್ತದೆ ಅದನ್ನ ಬೆಳೆಸಲಿಕ್ಕೆ ಅವ್ರ ಗಿಡಗಳು. ಈಗ ನುಗ್ಗೆಯನ್ನು ಸಹಿತ ನೀವು ಬೆಳೀತಾ ಇದ್ದೀರಿ? ಬೆಳೀತಾ ಇದೆ ಸರ್. ಅಂದರೆ ಈಗ ಶುರು ಮಾಡಿದ್ರೆ? ಈಗ ಶುರು ಮಾಡಿ ಸರ್, ಈಗ ಶುರು ಮಾಡಿ. ಏನು ಅದನ್ನು ಬೆಳೀಲಿಕ್ಕೆ ಏನು ಕಾರಣ ನಿಮಗೆ? ಒಂದು ಉದ್ದೇಶ ಸರ್, ಈ ಗಂಧದ ಗಿಡಕ್ಕೆ ಅದು ನೇರವಾಗಿ ಬರಲ್ಲ, ಅದಕ್ಕೆ ಏನೈತೆ ಸಪೋರ್ಟು ಬೇಕು ಸರ್. ಆ ಗಿಡ ಆ ಗಿಡದ ಬೇರಿನಿಂದ ಇದು ಊಟ ಮಾಡಿ ಬೆಳೀತೈತಿ ಅಂತ ಒಂದು ಮಾಹಿತಿ ಇದೆ. ಸೊ ಹಂಗಾಗಿ ಜಾಗ ಪೇಸಸ್ ಇರೋದ್ರಿಂದ ಬೇರೆ ಹಾಕೋದಕ್ಕಿಂತ ನುಗ್ಗೆ ಹಾಕಿದ್ರೆ ಅದಕ್ಕೂ ಸಪೋರ್ಟ್ ಸಿಗುತ್ತೆ, ನಮಗೆ ನುಗ್ಗೆ ಕಾಸು ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ನಾವು. ಅಂದರೆ ಗಂಧದ ಮರ ಒಂದು ಬೆಳೆ ಅಲ್ಲ, ಅದಕ್ಕೆ ಸಪೋರ್ಟ್ ಬೇಕು. ಹೌದು ಸರ್, ಹೌದು. ಸೊ ನುಗ್ಗೆಯಿಂದ ನಿಮ್ಗೆ ಆದಾಯ ಬರ್ತದೆ, ಗಂಧಕ್ಕೆ ಗಂಧದ ಬರಬಹುದು ಅಂತ ನಿರೀಕ್ಷೆಯಲ್ಲಿದ್ದೀವಿ. ಈಗ ಸೋಮಣ್ಣರೇ, ನಮಗೆ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಇಷ್ಟೆಲ್ಲ ನಿರ್ವಹಣೆಗೆ ಅಥವಾ ಇಷ್ಟೆಲ್ಲ ಕೃಷಿ ಮಾಡೋದಕ್ಕೆ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಬೇಕೇ ಬೇಕಲ್ವ? ಈಗ ದುಡ್ಡು ಇದ್ದಂಥವ್ರು ಕೃಷಿ ಮಾಡೋದು ಬೇರೆ, ಏನೋ ಭೂಮಿ ಇದೆ ಏನಾದ್ರು ಮಾಡಬೇಕು ಅಂತೇಳಿ ಕೃಷಿ ಮಾಡಬೇಕು ಅನ್ನೋರು ಒಂದು ರೈತರು ಇರ್ತಾರೆ. ಈ ದುಡ್ಡಿನ ನಿರ್ವಹಣೆ ಹೇಗೆ ವ್ಯವಸ್ಥೆ ಮಾಡ್ಕೊತೀರಿ ಮೊದಲು? ಈಗ ಆರಂಭದಲ್ಲಿ ಶುರು ಮಾಡಿದಾಗ ದುಡ್ಡಿನ ನಿರ್ವಹಣೆ ಹೇಗೆ ಇಲ್ಲಿ ಸಾಲ ಸೂಲ ಮಾಡ್ಕೊಳ್ಳೋದು ಅಥವಾ ನೀವು ಅನುಕೂಲದಲ್ಲಿ ಇಟ್ಕೊಂಡು ಮಾಡ್ತಿದ್ರೆ ಹೇಗೆ? ಇಲ್ಲ, ಸ್ವಲ್ಪ ನಮಗೂ ಅನುಕೂಲ ಇತ್ತು, ಆ ಥರದ್ದು ಮಾಡ್ಕೊಂಡಿದ್ವಿ. ಕೆಲವರು ಮತ್ತೆ ಕಡಿಮೆ ಆದಾಗ ನಾವು ಕೂಡ ಈ ಔಷಧಿ ಅಂಗಡಿಗಳೆಲ್ಲ ಸ್ವಲ್ಪ ಉದ್ರಿ ಹೇಳ್ಬಿಟ್ಟು ತಗೊಂಡು ಬಂದು ಆಮೇಲೆ ನಿರ್ವಹಣೆ ಮಾಡ್ತಿದ್ದಾರೆ, ಮಾಡ್ತಾಯಿದ್ದೀವಿ, ಮಾಡ್ತಾ ಇದ್ದಾರೆ. ಇಷ್ಟು ನಡೀತಿದೆ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಈಗ ಇಷ್ಟೆಲ್ಲ ಕೃಷಿಯಿಂದ ಒಂದು ಕುಟುಂಬ ಆರ್ಥಿಕವಾಗಿ ಸದೃಢವಾಗಿ, ಅಂದರೆ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳು ಮಾಡೋದ್ರಿಂದ ಒಂದಿಷ್ಟು ಹೆಚ್ಚಿನ ಹಣವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ಬೋದು ಸರ್? ಆಗ್ಬೋದು. ನಮಗೆ ಪ್ರಕೃತಿಯಿಂದ ನಮಗೆ ಫಸ್ಟ್ ಬೇಕಾಗಿರೋ ನೀರು ಸರ್. ನೀರು ಸಿಕ್ಕರೆ ಇನ್ನು ಉಳಿಕೆದ್ದಲ್ಲಿ ನಾವು ತಯಾರು ಮಾಡ್ಕೋಬೋದು. ನೀರು ಸಿಗಲಾರ್ದು ವಸ್ತು ಫಸ್ಟ್ ನಮಗೆ ಬೇಕಾಗಿರ್ತಕ್ಕಂಥ ನೀರು. ನೀರಿದ್ದರೆ ನಾವು ಏನೆಲ್ಲ ನಾವು ಮಾಡ್ಕೋಬೋದು ಸರ್. ಯಾಕಂದರೆ ಗೊಬ್ಬರ ಬೇಕಂದ್ರೆ ನಾವು ಹಸುಗಳು ಕಟ್ಟಿಗೆಬೋದು, ನಾವು ಔಷಧಿ ಬೇಕಂದ್ರೆ ಬೇರೆ ಕಡೆ ತರ್ಬೋದು ಸರ್. ಆದರೆ ನೀರು ತಂದು ಆಗಲ್ಲ ಸರ್. ನೀರು ಸಿಕ್ಕರೆ ಇವತ್ತಿನ ವಾತಾವರಣದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಂದು ಕೃಷಿ ಕುಟುಂಬದವರು ಚೆನ್ನಾಗಿ ಬದುಕೋಕ್ಕೆ ಸಾಧ್ಯತೆ ಇದೆ. ನಾವು ಕೇಳಿದ ಮಟ್ಟಿಗೆ ನೋಡಿದ ಮಟ್ಟಿಗೆ ಮಳೆಯ ಪ್ರಮಾಣ ಇದು ಯಾವತ್ತಿಗೂ ಕಡಿಮೆನೆ ಕಡಿಮೆ. ಮತ್ತೆ ಈಗ ನಿಮ್ಗೆ ಈ ಬಾರಿ ಮಳೆ ಚೆನ್ನಾಗಿದೆ, ಏನೋ ಒಂದಿಷ್ಟು ಬೋರ್ವೆಲ್ಗಳು ಚೇತರಿಸ್ಕೊಂಡಿರ್ಬೋದು, ಮುಂದೆ ಹೀಗೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಇರ್ಲಿಕ್ಕಿಲ್ಲ. ಮತ್ತೆ ನೀವು ಯಾವ ರೀತಿ ಪ್ಲಾನ್ ಮಾಡ್ತಿದ್ದೀರಿ ಸರ್? ಸಂಗ್ರಹಕ್ಕೆ ಮಾಡಿದೆ ಸರ್. ಏನು ಮಾಡಿದೀವಿ ಅಂದ್ರೆ ಸರ್, ಈ 380 ಉದ್ದ, 150 ಆಗಲ್ಲ, 14 ಆಳ. ನಮ್ಮ ಹೊಲದಲ್ಲಿ ಒಂದು ಹಳ್ಳ ಹೋಗುತ್ತೆ ಅರಿಗೆ, ಸೊ ಅದೊಂದು ಗುಂಡಿ ಮಾಡಿದ್ದೀನಿ. ಸಾಮಾನ್ಯವಾಗಿ ನನ್ನ ಅಳತೆ ಪ್ರಕಾರ ಇವತ್ತಿಗೆ ನಮಗೆ ಅಳತೆ ಸಿಕ್ಕಿಲ್ಲ, ನೀರು ಇಷ್ಟು ಲೀಟ್ ಹಿಡಿತಿತ್ತು ಅಂತ ಹೇಳ್ಬಿಟ್ಟು. ನನ್ನ ಲೆಕ್ಕಾಚಾರಕ್ಕೆ ಒಂದು ಮೋಟ್ರಿಗೆ 7 ತಾಸಿಗೆ 4 ತಿಂಗಳು ನೀರು ಆಗುತ್ತೆ ಒಂದು ಮೋಟ್ರಿ. ಆ ಒಂದು ನೀರು ಸ್ಟೋರೇಜ್ ನಾವು ಮಾಡ್ಕೊಂಡಿದ್ವಿ. ಅದಕ್ಕೆ ಯಾವುದೇ ಸರ್ಕಾರದ ಸಹಾಯ ಸಿಗಲಿಲ್ಲ. ನಿಮ್ಮ ಕೊಳವೆ ಬಾವಿಗೆ ರೀಚಾರ್ಜ್ ಮಾಡ್ಕೊಳ್ಳೋಕೆ ಆ ಥರದ್ದು ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಕೊಳವೆ ಬಾವಿಗಳು ಪಕ್ಕದಾಗೆ ಇದಾವೆ, ರೀಚಾರ್ಜ್ ಆಗ್ಬೋದು ಆಗದೇ ಇರ್ಬೋದು ಸರ್. ಒಳ್ಳೆಯದು ಸೋಮಣ್ಣ ಅವರೇ. ಒಂದಿಷ್ಟು ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೆ ರೈತರು ಮುಂದಾದರು ಅಂದರೆ ಹೆಚ್ಚು ಹಣ ಗಳಿಸ್ಬೋದು, ಒಂದು ಸುಸ್ಥಿರ ಜೀವನಕ್ಕೆ ಮುಂದಾಗ್ಬೋದು ಅಂತಕ್ಕಂಥದ್ದು ನಿಮ್ಮ ಈ ತೋಟಗಾರಿಕೆ ಕೃಷಿಯ ಅನುಭವದಿಂದ ನಮಗೆ ವ್ಯಕ್ತವಾಗ್ತದೆ. ರೈತರು ಭೂಮಿ ಇರ್ತದೆ, ಏನೆಲ್ಲ ಅನುಕೂಲಗಳಿರ್ತವೆ, ಇದನ್ನೆಲ್ಲ ಬಳಸ್ಕೊಂಡು ಸರ್ಕಾರದ ಇಲಾಖೆಗಳ ಸಹಾಯವನ್ನು ಪಡೆದುಕೊಂಡು ತೋಟಗಾರಿಕೆ ಬೆಳೆಗಳಿಗೆ ಮುಂದಾದರೆ ಖಂಡಿತವಾಗ್ಲೂ ಸಹಿತ ಆರ್ಥಿಕವಾಗಿ ನಮ್ಮ ರೈತರು ಸದೃಢರಾಗ್ತಾರೆ ಅನ್ನುವಂಥ ಅನುಭವದ ಮಾತುಗಳನ್ನು ನೀವು ಹೇಳಿದ್ರಿ. ನಮ್ಮ ಈ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಹಾಗೂ ಅರಣ್ಯ ಕೃಷಿ ಬಗ್ಗೆ ಶ್ರೀ ಸೋಮಣ್ಣ ದೇವರಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಇದೀಗ ಕೆಲವು ಕೃಷಿ ಗೀತೆಗಳು.

ಫಲವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ. ಬೀದಿಗೆಸೆದ ಕಸವು ಚರಂಡಿ ಸೇರಲೇಬೇಕು, ಕಸವು ಕಟ್ಟಿ ಚರಂಡಿ ನೀರು ಮಲೆಯಲೇಬೇಕು, ಸೊಳ್ಳೆ ಬೆಳೆಯಲೇಬೇಕು, ನಾತ ಹರಡಲೇಬೇಕು. ಡೆಂಗ್ಯು ಬಂದಾಯಿತು, ಹೊಲಸು ನಾರ ತೊಡಗಿತು, ಪೌರ ಕಾರ್ಮಿಕರ ಚಿಂತೆ ಜಾಸ್ತಿಯಾಯಿತು. ಬೀದಿಗೆಸೆದ ಕಸವು ಚರಂಡಿ ಸೇರಲೇಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ, ಮರೆಯದಿರಿ ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಸೇವೆ. ಇದುವರೆಗೂ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇದುವರೆಗೆ ಗ್ರಾಮಾಂತರಂಗ ಪ್ರಸಾರವಾಯಿತು. एनसीसी ने हर समय भारत के नौजवानों को राष्ट्र निर्माण की प्रेरणा दी और उन्हें अनुशासन का महत्व समझाया. ಯುವಶಕ್ತಿ ವಿಕಸಿತ ಭಾರತ ಎಂಬುದು ಈ ವರ್ಷದ ಎನ್ಸಿಸಿ ಪಿಎಂ ರ್ಯಾಲಿಯ ಧ್ಯೇಯವಾಕ್ಯವಾಗಿದೆ. ರ್ಯಾಲಿಯಲ್ಲಿ 18 ಮಿತ್ರ ರಾಷ್ಟಗಳಿಂದ 144 ಯುವ ಕೆಡೆಟ್ಗಳು ಭಾಗವಹಿಸಿದ್ದಾರೆ. ಅಲ್ಲದೆ ದೇಶಾದ್ಯಂತದ ಮೇರಾ ಯುವ ಭಾರತ್ ಶಿಕ್ಷಣ ಸಚಿವಾಲಯ ಮತ್ತು ಬುಡಕಟ್ಟು ವ್ಯವಹಾರಗಳ 650 ಹೆಚ್ಚು ಸ್ವಯಂ ಸೇವಕರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ 800 ಹೆಚ್ಚು ಕೆಡೆಟ್ಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ರಾಷ್ಟ ನಿರ್ಮಾಣದ ಕಡೆಗೆ ಎನ್ಸಿಸಿಯ ಬದ್ಧತೆಯನ್ನು ಪ್ರದರ್ಶಿಸಲಾಗುತ್ತಿದೆ. ಒಡಿಶಾದ ಭುವನೇಶ್ವರದ ಜನತಾ ಮೈದಾನದಲ್ಲಿ ಒಡಿಶಾ ಮೇಕ್ ಇನ್ ಒಡಿಶಾ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ನಾಳೆ ಉದ್ಘಾಟಿಸಲಿದ್ದಾರೆ. 2 ದಿನಗಳ ಸಮಾವೇಶದಲ್ಲಿ 20 ವಿದೇಶಿಯರು ಸೇರಿದಂತೆ 7,500 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಒಡಿಶಾ ಅತ್ಯಂತ ದೊಡ್ಡ ವ್ಯಾಪಾರ ಸಮಾವೇಶವನ್ನು ಆಯೋಜಿಸಲು